ನಂತರ ಕೋಡೋ ಮಿಲೆಟ್ ಅಂತಂದ್ರೆ ಹಾರಕ. ಇದು ನಿಮ್ಗೆ ಪಾಲಿಶ್ ಮಾಡದೇ ಇದ್ರೆ ಒಂಥರ ಬ್ರೌನಿಶ್ ಕಲರ್ ಇರುತ್ತೆ, ಇದಕ್ಕೆ ಒಂಥರ ಕಂದು ಬಣ್ಣ, ಮಣ್ಣಿನ ಕಲರ್ ಕಂದು ಬಣ್ಣ ಇರ್ತದ. ಪಾಲಿಶ್ ಮಾಡಿದ ಧಾನ್ಯಗಳನ್ನ ನಾವು ಐಡೆಂಟಿಫೈ ಮಾಡೋದು ಕಷ್ಟ ಆಗ್ತದೆ, ಆದ್ರೂ ಕೂಡ ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಕಂದು ಬಣ್ಣ ಇದ್ದೇ ಇರುತ್ತೆ. ಈ ಹಾರಕ ಕೂಡ ಇದರಲ್ಲೂ ಕೂಡ ಒಳ್ಳೆಯ ನಾರಿನ ಅಂಶ ಇದೆ. ಆಮೇಲೆ ಈ ಎಲ್ಲ ಒಂದು ಅರಬಳಕೆಯಲ್ಲಿರುವಂತಹ ಸಿರಿಧಾನ್ಯಗಳನ್ನ ಬಳಸಿ ನಾವು ಅನೇಕ ಪದಾರ್ಥಗಳನ್ನ ಡೆವಲಪ್ ಮಾಡಿದೀವಿ. ಹಾರಕದ ಪಾಸ್ತಾ ಕೂಡ ತಯಾರ್ ಮಾಡಿದೀವಿ. ಸುಮಾರು 6 ನಿಮಿಷದಲ್ಲೇ ಅದು ಕುಕ್ ಆಗತ್ತೆ. ಬೀಟ್ರೂಟ್ ಅನ್ನ ಬೆರೆಸಿ ಕೂಡ ನಾವು ಹಾರಕದ ಪಾಸ್ತಾ ತಯಾರು ಮಾಡಿದೀವಿ. ಊದಲಿನಿಂದ ತ್ವರಿತ ದೋಸೆ ಮಿಕ್ಸ್ ಅಂದ್ರೆ ಇನ್ಸ್ಟೆಂಟ್ ಇಡ್ಲಿ ಮಿಕ್ಸ್, ಇನ್ಸ್ಟೆಂಟ್ ದೋಸಾ ಮಿಕ್ಸ್ ಡೆವಲಪ್ ಮಾಡಿದೀವಿ. ಕೊರ್ಲೆಯಿಂದ ಲಡ್ಡು, ಬರೆಂಗ್ನಿಂದ ಚಕ್ಲಿ, ಇದೇ ತರ ಕಸ್ಟರ್ಡ್ ಪೌಡರ್ ಊದಲಿನಿಂದ, ಹೀಗೆ ಅನೇಕ ಪದಾರ್ಥಗಳನ್ನ ನಾವು ಡೆವಲಪ್ ಮಾಡಿದೀವಿ. ಒಳ್ಳೆಯದು ಡಾಕ್ಟರ್ ಸರೋಜಿನಿ ಕರ್ಕಣ್ಣ ಅವರವರೇ, ತಾವು ಇಲ್ಲಿವರೆಗೆ ಸಿರಿಧಾನ್ಯಗಳ ಪೌಷ್ಟಿಕತೆ ಏನೇನದ ಮತ್ತೆ ಉಪಯೋಗ ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಿರಿಧಾನ್ಯಗಳ ಪೌಷ್ಟಿಕತೆ ಕುರಿತು ಡಾಕ್ಟರ್ ಸರೋಜಿನಿ ಕರ್ಕಣ್ಣವರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ರಾಮೇಶ್ವರ್ ಶಿರಬಡಗಿ. ಇನ್ನು ಮುಂದೆ ಹಂಪಾಪಟ್ಟಣದ ದೇವೇಂದ್ರಪ್ಪ, ದುರ್ಗಪ್ಪ ಗೊಂದಲಿ ಹಾಗೂ ಸಂಗಡಿಗರಿಂದ ಗೊಂದಲಿಗರ ಪದಗಳನ್ನು ಕೇಳುತ್ತೀರಿ. ತಂಗಿ ಬಂದಿತು ದೀಪಾಳಿಗಿ ಹೋಳಿಗಿ, ಬರೆ ತಂಗಿ ಬಂದಿತು ದೀಪಾಳಿಗಿ ಹೋಳಿಗಿ, ಮಾಡವ್ವ ಲಗು ನಾಳಿಗಿ ಬರೆ ತಂಗಿ, ಬರೆ ತಂಗಿ ಬಂದಿತು ದೀಪಾಳಿಗಿ ಹೋಳಿಗಿ, ಮಾಡವ್ವ ಲಗು ನಾಳಿಗಿ ಬರೆ ತಂಗಿ. ಹಿಂದೆ ಮಾಡಿದ ಅಮಾವಾಸಿ ಮುಂದೆ ಪಡ್ಡು ಚಲೋ ದಿವಸ, ಹಿಂದೆ ಮಾಡಿದ ಅಮಾವಾಸಿ ಮುಂದೆ ಪಡ್ಡು ಚಲೋ ದಿವಸ, ಅಜ್ಞಾನ ರಾತ್ರಿಯನ್ನು ಕಳೆದು, ಅಜ್ಞಾನ ರಾತ್ರಿಯನ್ನು ಕಳೆದು ಸುಜ್ಞಾನ ಬೆಳಕು ನುಡಿ ಎದ್ದು, ಸುಜ್ಞಾನ ಬೆಳಕು ನುಡಿ ಎದ್ದು ತನವೆಂಬ ಮನೆಯನ್ನು ಸಾರಿಸಿ, ಮನವೆಂಬ ರಂಗುಲಿಯನ್ನು ಹೊಯ್ದು ನಾನೆಂಬ ಬ್ಯಾಳಿಯನ್ನು ಕುದಸಿ, ಅನುವಿಲಿ ಬಸಿಯೇ ಎನಗಾಯಿತು ಖುಷಿಯೇ ಬಾರೆ ತಂಗಿ, ಬಾರೆ ತಂಗಿ ಬಂದಿತು ದೀಪಾಳಿಗಿ ಹೋಳಿಗಿ, ಮಾಡವ್ವ ಲಗು ನಾಳಿಗಿ ಬಾರೆ ತಂಗಿ. ಸನುಮತ ಬೆಲ್ಲದ ರಾಶಿ ಅನುಭವದಿಂದ ಕಲಸಿ, ಸನುಮತ ಬೆಲ್ಲದ ರಾಶಿ ಅನುಭವದಿಂದ ಕಲಸಿ, ಜ್ಞಾನೆಂಬ ಒರಳಿ ನುಡಿಸು ರವಿ, ಜ್ಞಾನೆಂಬ ಒರಳಿ ನುಡಿಸು ರವಿ, ಗುರುತೆಂಬ ಗುಂಡಿ ನುಳುತಿರವಿ, ಗುರುತೆಂಬ ಗುಂಡಿ ನುಳುತಿರವಿ, ತಿರುಡುವೆಂಬ ಊರ್ಣವನ್ನು ನೋಡಿ ಗುಣ ಮೂರು ಕನಕ ಹದ ಮಾಡಿ, ನಡಿ ನುಡಿ ಎಂಬ ಲತ್ತೂಡಿ, ಆರ್ತಾಸಿ ನಡಗಿ ಬಾರವ್ವ ಕಡೆಗೆ ಬಾರೆ ತಂಗಿ, ಬಾರೆ ತಂಗಿ ಬಂದಿತು ದೀಪಾಳಿಗಿ ಓಡಿಗಿ, ಮಾಡವ್ವ ಲಗು ನಾಳಿಗಿ ಬಾರೆ ತಂಗಿ. ಮಮಕಾರ ಹಂತ ನಿಟ್ಟು ಸಮಧಮ ಎಣ್ಣೆ ಸುಟ್ಟು, ಮಮಕಾರ ಹಂತ ನಿಟ್ಟು ಸಮಧಮ ಎಣ್ಣೆ ಸುಟ್ಟು ತಿರು ತಿರುಗಿ ಬಾರದಂತ ಭವಸಿ, ತಿರು ತಿರುಗಿ ಬಾರದಂತ ಭವಸಿ, ಪರಲೋಕದ ಮರದೊಳಗ ಹಾಕ್ಸಿ ಗುರು ರಾಮಲಿಂಗನ ಕರೆಸಿ, ಗುರು ರಾಮಲಿಂಗನ ಕರೆಸಿ ಹುಳಿ ಹೋಳಿಗೆ ತುಪ್ಪ ಉಣಸಿ, ಇಂಗಳಿಗೆ ಗ್ರಾಮ ಜ್ಞಾನಿಗೆ ಪ್ರೇಮ ಬಾರೆ ತಂಗಿ, ಬಾರೆ ತಂಗಿ ಬಂದಿತು ದೀಪಾಳಿಗಿ ಹೋಳಿಗಿ, ಮಾಡವ್ವ ಲಗು ನಾಳಿಗಿ ಬಾರೆ ತಂಗಿ, ಬಾರೆ ತಂಗಿ ಬಂದಿತು ದೀಪಾಳಿಗಿ ಹೋಳಿಗಿ, ಮಾಡವ್ವ ಲಗು ನಾಳಿಗಿ ಬಾರೆ ತಂಗಿ. ಮುಂದೆ ಪಡು ಚೋಲೋ ದಿವಸ ಹಿಂದೆ ಮಾಡಿದ ಅಮಾವಾಸಿ ಮುಂದೆ ಪಡು ಚೋಲೋ ದಿವಸ ಅಜ್ಞಾನ ರಾತ್ರಿಗೆನ ಕಳದು ಸುಜ್ಞಾನ ಬೆಳಕು ನುಳಿಯದು ತನವೆಂಬ ಮನೆಯನ್ನು ಸಾರಿಸಿ ಮನವೆಂಬ ರಂಗುಲಿಯನ್ನು ಹೊಯ್ದು ನಾನೆಂಬ ಬ್ಯಾಳಿಯನ್ನು ಕುದಸಿ ಅನಿವಿಲಿ ಬಸಿಯೇ ಎನಗಾಯಿತು ಖುಷಿಯೇ ಬಾರೆ ತಂಗಿ ಬಾರೆ ತಂಗಿ ಬಂದಿತು ದೀಪಾಳಿ. ರೇಣುಕಾ ಎಲ್ಲಮ್ಮ ಬಾರೋ ಮಗನ ರಾಮಣ್ಣ ಭಕ್ತರ ಮನೆಗೆ ಹೋಗಿ ನಾನು ಭಕ್ತರ ಭಾವ ನೋಡಿ ಉದ್ಧಾರ ಮಾಡಿ ಬರ್ತೀರಂತೇಳಿ.